ರಾಜ್ಯದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ ಹೆಚ್ಚಳಕ್ಕೆ ಕೇಂದ್ರದ ಸಹಕಾರ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ ಕೆಲವರೇ, ನಮ್ಮ ಮುಂದಿನ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೇಳಿದ್ರೆ ನೇರ ಪ್ರಸಾರದಲ್ಲಿ ಕೃಷಿ ಸರಿಯೇ ಮೂಡಿ ಬರ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳು ಹಾಗೆ ನಿಮ್ಮೊಡನೆ ಸಂವಾದ. ಆಸಕ್ತ ರೈತರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು, ಹಾಗೆ ಅನುಭವಿ ರೈತರು ಕಾರ್ಯಕ್ರಮದಲ್ಲಿ ತುಸು ಹೊತ್ತು ಮಾತಾಡಬಹುದು. ರೈತರು ರೈತ ಮಹಿಳೆಯರು ಸಹ ಪಾಲ್ಗೊಳ್ಬಹುದು. ಕೇಳಿದ್ರೆ ಕೊಡಗು ಜಿಲ್ಲೆ ಅಲ್ಲದಲ್ಲೇ ಅಕ್ಕಪಕ್ಕದ ಜಿಲ್ಲೆಗಳ ರೈತರು ನಾಗರಿಕರು ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಿ. ನ್ಯೂಸ್ ಆನ್ ಏರ್ ಆ್ಯಪ್ನ ಮೂಲಕನೂ ನಮ್ಮ ಕಾರ್ಯಕ್ರಮಗಳು ಬಿತ್ತರವಾಗ್ತವೆ. ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನಲ್ಲಿ ಕಾರ್ಯಕ್ರಮಗಳನ್ನು ಕೇಳಬಹುದು. ಸಂಪರ್ಕ ಮಾಡಲಿಕ್ಕೆ ಸಂಖ್ಯೆ 08272200006, 200006. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಬಿತ್ತರವಾಗ್ತಾ ಇದೆ. ಶ್ರೋತೃಗಳೇ, ವಿಶೇಷವಾಗಿ ಕೃಷಿ ಆಸಕ್ತರಿಗೆ ಉಪಯುಕ್ತವಾದ ಮಾಹಿತಿ ನೀಡುವ ಕಾರ್ಯಕ್ರಮ ಇದು. ರೈತಾಪಿ ಮಂದಿ ಪ್ರತಿದಿನ ದುಡಿತಾ ಇರ್ತೀರಿ, ನಿಮ್ಮಲ್ಲಿನೂ ವಿಶೇಷ ವಿಚಾರಗಳಿರ್ತವೆ, ಅಂಥವು ಸಹ ಇಲ್ಲಿ ಪ್ರಸ್ತಾಪ ಆಗ್ತವೆ. ಕರೆಗಳನ್ನು ಮಾಡ್ತಾ ಇದ್ರಿ, ಮಾತಾಡ್ತಾ ಹೋಗೋಣ. ನಮಸ್ಕಾರ. ನಮಸ್ಕಾರ, ಯಾರು ತಾವು? ಮೈಸೂರು ಜಿಲ್ಲೆ ಶ್ರೀನಾಥಿಪಂತ ತಾಲೂಕು ಶಾಸ್ತ್ರ ಗ್ರಾಮದಿಂದ ಮಾದರಿ ಸೆಟ್ಲ್ ಮಾಡುವ ನಮಸ್ಕಾರಗಳು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳ. ನಮ್ಗೆ ಸ್ವಾಗತ ಹೇಳ್ತಿದ್ರಿ ಶೆಟ್ರೆ. ಹೌದು ಗುರುಗಳ. ಹೌದಾ? ಯಾಕಂತೀರಿ? ಕಾರ್ಯಕ್ರಮ ನಡೆಸ್ಕೊಡ್ತೀರಲ್ಲ ಗುರುಗಳ. ಹೌದು, ನಾವು ನಡೆಸ್ಕೊಡೋದು, ನಾವೇ ಸ್ವಾಗತ ಹೇಳ್ಬೇಕು ನಿಮ್ಗೆ. ನಾವು ನಿಮ್ಮನ್ನು ಸ್ವಾಗತಿಸ್ಬೇಕು ಗುರುಗಳ. ಹಾಗೆ ಏನು ನಿಮ್ಮ ಆಸೆ? ಆಸೆ ನಮ್ಮ ಸ್ವಾಗತಿಸಿದ್ರೆ ನಮ್ಮಂತೂ ಸಮಾಧಾನ ಆಗೋದು. ಅಧಿಕಾರಿಗಳನ್ನ ಸಂಬಂಧಪಟ್ಟವ್ರನ್ನ ನಾವು ಸ್ವಾಗತಿಸಿದ್ರೆ ನಮ್ಗೆ ಮರ್ಯಾದೆ ಉಳಿಯೋದು. ಮಳೆ ಬೆಳೆ ಹೇಗಿದೆ ಮಹದೇಶ್ ಶೆಟ್ರ ಕಡೆ? ಸರ್, ಮಳೆ ಒಂದು ವಾರದಿಂದ ಇಲ್ಲ ಸರ್, ವಾತಾವರಣ ಏನ ಚೆನ್ನಾಗಿದೆ, ಈಗಲೂ ಮಿಂಚ್ತಾ ಇದೆ. ನಾಟಿ ಕೆಲಸ ಎಲ್ಲ ನಡೀತಾ ಇದೆ ಸರ್. ಏನ್ ನಾಟಿ ಮಾಡ್ತಾ ಇದ್ರಿ? ಭತ್ತದ ನಾಟಿ ಸರ್. ಈಗ ಅಲ್ಲೆಲ್ಲ ಭತ್ತ ನಾಟಿ ಶುರು ಮಾಡ್ಕೊಂಡಿದ್ರಾ? ಹೌದು ಗುರುಗಳೇ, ಲೇಟ್ ಆಗಿ ಕೊಟ್ರು ನಮ್ಗೆ ರಾಮಸ್ವಾಮಿ ನಾಲೆ. ಈ ತಿಂಗಳು ಫಸ್ಟ್ ವೀಕ್ ಕೊಟ್ರು ನೀರು, ಹೋದ ತಿಂಗಳು ಲಾಸ್ಟ್ ವೀಕ್ ಕೊಟ್ರು. ಅದರಿಂದ ಇನ್ನು ನಾಟಿ ಕೆಲಸ ನಡೀತಾ ಇದೆ ಗುರುಗಳ. ನೀವು ನಮ್ಗಿಂತ ಹಿರಿಯರು, ಗುರುಗಳೇ ಅಂತ ಯಾಕೆ ಹೇಳ್ತೀರಿ? ಆದ್ರೂ ನೀವು ಆ ಸ್ಥಾನದಲ್ಲಿ ಇದ್ದೀರಲ್ಲ ಗುರುಗಳ. ಇಲ್ಲ, ಹಾಗೇನಿಲ್ಲ. ನಿಮ್ಮ ಕೆಲಸ ಗುರುಗಳ ಆ ಸ್ಥಾನಕ್ಕೆ ಬೆಲೆ ಕೊಡ್ಬೇಕು ಅಂತಾನೆ ಸರ್. ಅಲ್ಲ, ಆದ್ರೂ ಶೆಟ್ರೆ, ನಿಮ್ಮ ವಯಸ್ಸು, ನಿಮ್ಮ ಕೆಲಸ ನಮಗೂ ಇಷ್ಟ ಆಗ್ತದೆ, ಅದು ಶ್ರೇಷ್ಠವೇ ಅಲ್ವಾ? ಹೌದು ಹೌದು ಹೌದು. ಈಗ ನಾವು ರೈತರಾದ್ಮೇಲೆ ನಾವು ಭೂಮಿ ತಾಯಿ ಯಾವ ರೀತಿ ಮರ್ಯಾದೆ ಕೊಡ್ತೀವೋ ಆ ರೀತಿ ನಮ್ಮ ಅಧಿಕಾರಿಗಳಿಗೂ ಮಾನ್ಯತೆ ಕೊಡ್ಬೇಕು ಸರ್. ನೋಡಿ ಅಲ್ಲ, ತೀರಾ ವಿಶೇಷವಾಗಿ ಕೊಡೋ ಅಗತ್ಯ ಇಲ್ಲ ಅಂತ ಅನ್ಸುತ್ತೆ, ಯಾಕಂದ್ರೆ ಅಧಿಕಾರಿಗಳೆಲ್ಲ ಜನಸೇವಕರು ಸರ್. ಆದ್ರೂ ಅವಾಗ ಮಾನವೀಯ ದೃಷ್ಟಿಯಿಂದ ಕೊಡ್ಬೇಕು. ಅಲ್ಲ ತಪ್ಪೇನಿಲ್ಲ, ಗೌರವ ಪ್ರೀತಿ ಇರಬೇಕು, ಆದ್ರೆ ತೀರಾ ವಿಶೇಷವಾಗಿ ಪದಗಳನ್ನ ಬಳಕೆ ಮಾಡೋದು ಅಷ್ಟೇನು ಸೂಕ್ತ ಆಗ್ಲಿಕ್ಕಿಲ್ಲ ಅನ್ನೋ ಒಂದು ಭಾವನೆ ನಮ್ದು. ನಾವು ಆತರ ಮಾಡಿದ್ರೆ ನಾವು ಸಂತನ ಆಗುತ್ತೀವಿ. ಇಲ್ಲ ಅಲ್ಲ, ಏಕವಚನದಲ್ಲಿ ಮಾತಾಡೋದ್ಕಿಂತ ನೀವು ಆ ಕಡೆಗೆ ಹಂಗ್ ಮಾತಾಡ್ತೀರಾ, ಹಾಸನ ಮಂಡ್ಯ ಮೈಸೂರು ಕಡೆಗೆ ಇನ್ನು ದೇವ್ರು ಅಂತ ಹೇಳ್ತಾರೆ, ದೇವ್ರು ದನಿ ಅದೇ ಏನೋ ಒಂದು ಮನಸ್ಸಿನಲ್ಲಿರುವ ಅತಿಯಾದ ಗೌರವ ಅಭಿಪ್ರಾಯ ಸ್ವಾಮಿಗಳೇ. ಹಾ ಆತರ ಅದೇನೋ ಹೇಳ್ಬಿಡಪ್ಪ, ಹೇಳೋಣ ಅದೇನೋ ಹೇಳ್ಬಿಡೋಣ ಅಂತಾರೆ. ಹಾ ಹಾಗೆ ಒಂದೊಂದು ಜಿಲ್ಲೆಗೆ ಹೇಳ್ಬಿಡೋಣ ಅಂತಾರೆ. ಹೌದು ಹೌದು ಶೆಟ್ರೆ, ಒಂದ್ ಪ್ರಶ್ನೆ ವಾತಾವರಣ ಪ್ರಶ್ನೆ ನಮಗೆ. ಹೌದು, ತಾವು ರೂಢಿ ಮಾಡ್ಕೊಂಡಿದ್ದೀರಿ ಮತ್ತೆ ಅದನ್ನ ಅನುಸರಿಸ್ತದಿರಿ, ಹಿಂಗೆ ನಾನು ಮಾತಾಡ್ಬೇಕಂತ ಅಪೇಕ್ಷೆ ನಿಮಗೆ. ಹೌದು ಪ್ರಶ್ನೆ ತಮಗೆ, ಮಳೆ ಅಷ್ಟೇನಿಲ್ಲ, ಬೆಳೆಗಳು ಚೆನ್ನಾಗಿದ್ದಾವೆ ಈ ಮಲೆನಾಡಿನಲ್ಲಿ. ಮಳೆ ಸ್ವಲ್ಪ ಕಡಿಮೆ ಆದ್ರೆ ಅನೇಕರಿಗೆ ಖುಷಿ, ಹೆಚ್ಚಾಗಿ ಬಿಟ್ರೆ ಕೊಳೆ ರೋಗ ಶುರುವಾಗುತ್ತೆ ಮತ್ತೆ ತಡ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ ಬೆಳೆಗಳಿಗೂ ಮನುಷ್ಯರಿಗೂ. ಹೌದು, ಪ್ರಶ್ನೆ ತಮಗೆ, 15 ದಿನಗಳಿಗೊಮ್ಮೆ ಯಾವ ಬೆಳೆಯಲ್ಲಿ ಫಲ ಸಿಗುತ್ತೆ, ಆದಾಯ ಲಭಿಸುತ್ತೆ? 15 ದಿನಗೊಮ್ಮೆ ಹೌದು, ಅವು ಬಹುವಾರ್ಷಿಕ ಬೆಳೆಗಳು. 15 ದಿನಕ್ಕೊಂದ್ಸಾರಿ ನಿಮ್ಮ ಒಂದೆಕರೆ 2 ಎಕರೆ ಜಮೀನಲ್ಲಿ ಹಾಕಿದ್ರೆ ಅವುಗಳಿಂದ ಫಲನೂ ಸಿಗುತ್ತೆ, ಮಾರಾಟ ಮಾಡಿದ್ರೆ ದುಡ್ಡು ಸಿಗುತ್ತೆ. ಹೂವಿನ ಬೆಳೆಯಲ್ಲಿ ನೀವು 15 ದಿನ ಕಾಯಕ್ ಆಗಲ್ಲ ಅಲ್ವಾ? ನುಗ್ಗೆ ಮರದಲ್ಲಿ ಬರ್ತದಲ್ಲ ಸರ್, ನುಗ್ಗೆ ಮರದಲ್ಲೂ 15 ದಿನ ಕಾಯ್ತಾರ? 15 ದಿನದ್ದು ಕಾಯಿ ಬೆಳೆಸ್ಕಾಯಿ ಮಾರ್ಬೋದಲ್ಲ. ಹೌದಾ, ನೋಡಿ ನೋಡಿ, ನುಗ್ಗೆ ಸ್ವಲ್ಪ ಬಲ್ತಾಗ ಕಷ್ಟ ಆಗ್ಬಿಡುತ್ತೆ ಅಲ್ವಾ? ಅಲ್ಲ ಬಲ್ತ ಅಲ್ಲಿ ಗಂಟ ಬಲ್ಲಿಲ್ಲ ಸರ್, 15 ದಿನ ಏನು ಆಗಲ್ಲ. ಈಗ ಒಂದು ಎಲ್ಲ ಎಚ್ಚರಿಕೆಯಿಂದ ಬಲಿಯೋದು ಮುಂಚಿತವಾಗಿ ಕಟಾವು ಮಾಡಬೇಕು. ಆದ್ರೂ ಇನ್ನು 2-3-4 ಬೆಳೆಗಳಿದಾವೆ, ನುಗ್ಗೆನೂ ಪರವಾಗಿಲ್ಲ ನೀವು ಹೇಳಿದ್ದು, ಇನ್ನು ಕೆಲವೊಂದು ಬೆಳೆಗಳಿದಾವೆ. 15 ದಿನಕ್ಕೊಂದ್ಸಾರಿ ಸೊಪ್ಪಿನಲ್ಲಿ ಈ ಮೆಂತ್ಯ ಸೊಪ್ಪು ಕೊತ್ತಂಬರಿ ಧನಿಯಾ ಸೊಪ್ಪು ಎಲ್ಲ ಬರ್ತದಲ್ಲ ಸರ್? ಇಲ್ಲ ಅವೆಲ್ಲ ತಿಂಗಳು ಬೇಕು, 20-25 ದಿನ 30 ದಿನ ಬೇಕೇ ಬೇಕು. 15 ದಿನದಲ್ಲಿ ಕಟಾವು ಮಾಡೋದು ಕಷ್ಟ, ಆದ್ರೆ ವರ್ಷವಿಡೀ 15 ದಿನಕ್ಕೊಂದ್ಸಾರಿ ನೀವು ಈ ಬೆಳೆಗಳಲ್ಲಿ ಏನು ಇಳುವರಿಯನ್ನ ಪಡಿಬಹುದು, ದುಡ್ಡು ಮಾಡಬಹುದು. ತಕ್ಷಣ ಹೊಳಿತಾ ಇಲ್ಲ ಅಲ್ವಾ? ನೋಡೋಣ, ಇಲ್ಲ ಇಲ್ಲ ನಿಮ್ಗೆ ಗೊತ್ತಿದೆ, ಆದ್ರೆ ನೋಡೋಣ, ಮುಂದೆವರು ಮಾತಾಡ್ತಾರಲ್ಲ, ಮಾತಾಡ್ತಾ ಉತ್ತರ ಸಿಗುತ್ತೆ, ಆಲಿಸ್ತಾ ಇರಿ. ಒಳ್ಳೇದು, ಧನ್ಯವಾದ, ನಮಸ್ಕಾರ ನಮಸ್ಕಾರ. ಕೇಳಿದ್ರೆ ಮಹದೇವ್ ಶೆಟ್ರು ಒಳ್ಳೆ ಕೃಷಿಕರು, ಅನುಭವಿ ರೈತರು, ಹಾಗೆ ಭತ್ತ ಕಬ್ಬನ್ನು ಆ ಪ್ರದೇಶದಲ್ಲಿ ಬೆಳ್ಕೊಳ್ತಾರೆ. ಕೇಳಿದ್ರೆ ಸಂಪರ್ಕ ಮಾಡಲಿಕ್ಕೆ ಸಂಖ್ಯೆ 200006, 2406. ಇದಕ್ಕೆ STD ಕೋಡು 08272 ಸೇರಿಸಿದ್ರೆ ಆಯಿತು, 08272. ರೈತರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ಹಾಗೆ ಅನುಭವಿ ಮಹಿಳೆಯರು ಸಹ, ರೈತ ಮಹಿಳೆಯರು ಸಹ ಮಾತಾಡ್ಬೋದು. ಕೇಳಿದ್ರೆ ಕಿಸಾನ್ ವಾಣಿ ಪ್ರತಿದಿನವೂ ಬಿತ್ತರವಾಗ್ತಾ ಇದೆ ಅಲ್ವಾ? ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉಪಯುಕ್ತ ವಿಚಾರಗಳನ್ನು ತಿಳಿಸುವ ಬಯಕೆ ನಮ್ಮದಾಗಿದೆ. ಯಾಕಂದರೆ ರೈತಾಪಿ ಮಂದಿ ನೀವು ಚೆನ್ನಾಗಿದ್ದರೆ ಇಡೀ ದೇಶವೂ ಚೆನ್ನಾಗಿರುತ್ತಲ್ವ? ರೈತರು ಈ ಭೂಮಿ ಪುತ್ರರು, ಈ ಭೂಮಿಯ ಚೊಚ್ಚಲ ಮಕ್ಕಳು ಅಂತ ಹೇಳೋದಿದೆ ಅಲ್ವಾ? ರೈತರಿಗೆ ಎಷ್ಟು ಮಾಡಿದರೂ ಸಾಲದೆ, ಎಷ್ಟು ಕೆಲಸ ಮಾಡಿದ್ರೂ ರೈತರ ಕೆಲಸ ಮುಗಿಯೋದಿಲ್ಲ. ಕರೆ ಮುಂದಿಂದು, ನಮಸ್ಕಾರ, ಮಾತಾಡಿ ಮಾತಾಡಿ, ಯಾರು ತಾವು, ತಮ್ಮ ಹೆಸರು? ಹಲೋ, ಹಾಂ ಮಾತಾಡಿ, ತಮ್ಮ ಹೆಸರು? ಹೆಸರು ಗಿರಿಯಪ್ಪ ಗೌಡ ಸರ್. ಗಿರಿಯಪ್ಪ ಗೌಡ್ರು ಎಲ್ಲಿಂದ? ಹಲೋ ಸರಿ ಕೇಳ್ತಾ ಇಲ್ಲ. ನಿಮ್ದು ಕೇಳ್ತಾ ಇದೆ, ನಮ್ ಧ್ವನಿ ನಿಮಗೆ ಕೇಳಿಸ್ತಾ ಇಲ್ವಾ? ಎಲ್ಲಿಂದ ಗಿರಿಯಪ್ಪ ಗೌಡ್ರೆ? ನಾನು ಬೆಳ್ತಂಗಡಿ. ರೈತರು ಅಲ್ವಾ? ಮಡಿಕೇರಿ ಆಕಾಶವಾಣಿ ಮತ್ತೆ ಬೇರೆ ಮಂಗಳೂರು ಹಾಸನ ಯಾವ್ದಾದ್ರು ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಿ? ಮಡಿಕೇರಿ ಮಾತ್ರ ಇಲ್ಲಿ ಕ್ಲೀನ್ ಕೇಳ್ತದೆ ಸರ್, ಮಂಗಳೂರು ಬೇರೆ ಆಕಾಶವಾಣಿ ಅಷ್ಟು ಕ್ಲಿಯರ್ ಕೇಳ್ತಾ ಇಲ್ಲ, ಅಷ್ಟು ಸ್ಪಷ್ಟವಾಗಿ ಕೇಳ್ತಾ ಇಲ್ಲ. ಹೌದು ಸರ್. ಎಷ್ಟು ಜಮೀನು ತೋಟ ಇದೆ ಗಿರಿಯಪ್ಪಗೌಡ್ರೆ? ನಮಗೆ ಅಡಿಕೆ ಸರ್, ಅಡಿಕೆ ಉಂಟು. ಎಷ್ಟಿದೆ? ಮತ್ತೆ ಅದರಲ್ಲಿ ಕಾಳು ಮೆಣಸು ಎಲ್ಲ ಹಾಕಿದೆ ಈಗ ಎರಡು ವರ್ಷ ಆಯ್ತು. ಎಷ್ಟಿದೆ ಅಡಿಕೆ ಕಾಳು ಮೆಣಸು? ಅಡಿಕೆ ಒಂದು 600 ಗಿಡ ಉಂಟು ಸರ್, 600 ಅಡಿಕೆ ಫಸಲು ಬರುವಂತದ್ದು ಇದೆ ಈಗ. ಅದರಲ್ಲಿ ಕಾಳು ಮೆಣಸು ಈಗ 2-3 ವರ್ಷ ಆಯ್ತು. ಹಿಂದೆ ನೆಟ್ಟಿರ್ಲಿಲ್ಲ ನಾನು ಬೇಡ ಅಂತ, ಅದು ಅಡಿಕೆಗೆ ಏನಾದ್ರು ಫಸಲಿಗೆ ಕಡಿಮೆ ಬರ್ತದ ಕಮ್ಮಿ ಬರ್ತದ ಅಂತ ಈಗ ಇದು ಕಾಳು ಮೆಣಸು ಹಾಕಿರ್ಲಿಲ್ಲ ಅಲ್ವಾ. ತುಂಬಾ ಜನ ಹಾಕಿದಾರೆ, ಅಡಿಕೆ ಏನು ಕಮ್ಮಿ ಆಗುದಿಲ್ಲ ಅಂತ. ಇದು ಕಾಳು ಮೆಣಸು ಇದ್ರು ಸಹ ಕಾಳು ಮೆಣಸಿನ ತಕ್ಕಂತೆ ಗೊಬ್ಬರ ಆರೈಕೆ ಮಾಡಿದ್ರೆ ಅಡಿಕೆಯಲ್ಲಿ ಫಲ ಇನ್ನು ಕಡಿಮೆ ಆಗಲ್ಲ ಅಲ್ವಾ? ಏನು ಅಡಿಕೆ ಕಮ್ಮಿ ಆಗುದಿಲ್ಲ ಅಂತ ಸರ್? ಆಗುದಿಲ್ಲ. ಇಲ್ಲ ಗಿರಿಯಪ್ಪಗೌಡ್ರೆ, ಅಡಿಕೆಗೆ ಒಳ್ಳೇದಾಗ್ತದೆ, ಅಡಿಕೆಗೆ ಒಳ್ಳೆ ಬೆಲೆ, ಅಡಿಕೆಗೆ ಒಳ್ಳೆ ಬೆಲೆ ಬಂದಿದೆ ಅಲ್ವಾ? ಅಡಿಕೆಗೆ ಒಳ್ಳೆ ಬೆಲೆ ಉಂಟು ಸರ್ ಈಗ. ಅದೇ ಬಹಳ ಜನ ಅಡಿಕೆ ಹಾಕ್ತಿದ್ರೆ ಇನ್ನು ಹಾಕ್ಬೇಕು. ಇಷ್ಟವರೆಗೆ ಬಂದಿರಲಿಲ್ಲ. ನಿಜ ನಿಜ. ಪ್ರಶ್ನೆ ತಮಗೆ ಹೇಳಿ ಸರ್. ಅದೇ 15 ದಿನಗಳಿಗೊಮ್ಮೆ ಯಾವ ಬೆಳೆಯಲ್ಲಿ ಫಲ ಸಿಗುತ್ತೆ, ಆದಾಯ ಲಭಿಸುತ್ತೆ ಅನ್ನೋದನ್ನ ಹೇಳ್ಬೋದಾ? 15 ಇದು ವೀಳ್ಯದೆಲೆ 15 ದಿವಸಕ್ಕೆ. ಹೌದಾ? ವೀಳ್ಯದೆಲೆಯಲ್ಲಿ 15 ದಿವಸಕ್ಕೆ ಒಂದ್ 2-4 ವರ್ಷ ಒಂದೊಮ್ಮೆ ನೆಟ್ರೆ ಬರ್ತದೆ. ಆಮೇಲೆ ನಿಮ್ಮ ಅಡಿಕೆ ತೋಟದಲ್ಲಿ ಬಾಳೆ ಹಾಕಿಲ್ವಾ? ಹೇಗೆ ಬಾಳೆ ಹಾಕಿಲ್ವಾ? ಬಾಳೆ ಅಡಿಕೆ ಮಧ್ಯದಲ್ಲಿ ಹಾಕಿಲ್ಲ, ಅದು ಸ್ಪ್ರಿಂಕ್ಲರ್ಗೆಲ್ಲ. ಎಕರೆಗಟ್ಟಲೆ ಬಾಳೆ ಹಾಕಿದ್ರೆ ಯಾವಾಗ್ಲೂ ಸಿಗ್ತಾ ಇರುತ್ತೆ ಬಾಳೆಯಲ್ಲಿ. 15 ದಿನಕ್ಕೊಂದ್ಸಾರಿ ಅಂದ್ರೆ ಈ ಒಂದಿನ ಕಡಿದ್ರೆ ಒಂದು ಗೊನೆ ಕಡಿದ್ರೆ ಇನ್ನೊಂದು ಗುಣಿಯಲ್ಲಿ ಇನ್ನೊಂದು ಗೊನೆ ಸಿದ್ಧವಾಗಿರುತ್ತೆ ಅಲ್ವಾ? ತಾಳೆಯಲ್ಲೂ ಹಾಗೆ 15 ದಿನಕ್ಕೊಂದ್ಸಾರಿ ಫಲ ಸಿಗ್ತಾ ಇರುತ್ತೆ. ಹೌದು. ಒಳ್ಳೇದು ಗಿರಿಯಪ್ಪಗೌಡ್ರೆ, ನಮಸ್ಕಾರ, ಧನ್ಯವಾದ. ಕೇಳಿದ್ರೆ ಹೊರಗಡೆ ಜಿಲ್ಲೆಗಳಿಂದನೂ ನಮ್ಮ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇರೋರು ಸಂಪರ್ಕ ಮಾಡ್ತಾ ಇರ್ತೀರಿ, ಕೊಡಗು ಜಿಲ್ಲೆಯಿಂದನೂ ಮಾತಾಡ್ಬೋದು ಕರೆ ಯಾರದು ನೋಡೋಣ. ನಮಸ್ಕಾರ, ಮಾತಾಡಿ, ಹೇಳಿ, ಯಾರು ತಾವು? ಜಯಪ್ರಕಾಶ್ ಅವ್ರ ಎಲ್ಲಿಂದ? ಓಹೋ, ಬೆಟ್ಟತ್ತೂರು ಗ್ರಾಮ. ಯಾವ ತಾಲೂಕು ಹೇಳಿ? ಮಡಿಕೇರಿ ತಾಲೂಕು. ಸಂದರ್ಶನ ಅಲ್ವಾ? ಹೌದೌದು. ಏನ್ ಮಾಡ್ತೀರಿ ಜಯಪ್ರಕಾಶಣ? ಕೃಷಿ ತೋಟ ಅಲ್ವಾ? ಎಷ್ಟೆಕರೆ ತೋಟ ಇದೆ? ತೋಟ 7 ಎಕರೆ ಇದೆ ಸರ್. 7 ಎಕರೆ ತೋಟ. ನಾಯಿ ನಾನ್ ಮಾತಾಡ್ಬೇಕಂತ ಏನೋ ಅಡ್ಡಿ ಮಾಡ್ತಾ ಇದೆ ನಿಮ್ಗೆ? ನೋಡಿ, ನೀವೇ ಮಾತಾಡದ ನಾನು ಮಾತಾಡ್ತೀನಿ ಅಂತ ಹೇಳದಲ್ವಾ? 7 ಎಕರೆಯಲ್ಲಿ ಕಾಫಿ ಕಾಳು ಮೆಣಸು ಇನ್ನೇನ್ ಬೆಳಿತೀರಿ? ಕಾಫಿ ಕಾಳು ಮೆಣಸು ಇರೋದಷ್ಟೇ. ಮತ್ತೆ ಬಾಳೆ ಅದೆಲ್ಲ ಗದ್ದೆಲ್ಲ ಹಾಕಿರೋದು ಅಲ್ವಾ? ರೇಡಿಯೋ ಎಷ್ಟು ವರ್ಷದಿಂದ ಕೇಳ್ತಿದ್ರಿ? ಈಗ ಇವತ್ತಿನ ಕಾರ್ಯಕ್ರಮ ನೀವು ಕೇಳ್ತಿದ್ದೀರಾ ಅಲ್ವಾ? ಇದರ ಹೆಸರು ಏನಂದ್ರಿ ಈ ಕಾರ್ಯಕ್ರಮದ ಹೆಸರು? ಅದೇ ಕೃಷಿ ನಿರತ ಮಹಿಳೆಯರಿಗೆ ಅಂತ ಇದೆ. ಇವತ್ತಿನ ಕೃಷಿ ನಿರತ ಮಹಿಳೆಯರದಲ್ಲ, ಕೃಷಿ ರಸಪ್ರಶ್ನೆಗಳ ಕಾರ್ಯಕ್ರಮ. ಇದರ ಹೆಸರು ಕೃಷಿ ಸಿರಿ ಅಲ್ವಾ? ಹೌದು. ಈ ಕೃಷಿ ಸಿರಿ ಕಾರ್ಯಕ್ರಮ ಇವತ್ತಿಂದು ಎಷ್ಟನೇ ಕಾರ್ಯಕ್ರಮ ಅಂತ ಹೇಳ್ಬೋದಾ? ಈ ಸುಮಾರು 2018 ಇಲ್ಲಿವರೆಗೂ ಪ್ರಸಾರ ಮಾಡಿದ್ವಿ ಪ್ರತಿ ಮಂಗಳವಾರ. ಅಲ್ಲೆಲ್ಲ ಮಧ್ಯದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಅಥವಾ ಬೇರೆ ಪ್ರಸಾರ ಆಗಿರೋದ್ರಿಂದ ಎಷ್ಟನೇ ಕಾರ್ಯಕ್ರಮ ಅಂತ ಹೇಳ್ಬೋದಾ? ಹೇಳಿ ಒಂದು ಅಂದಾಜು. ನಿಮ್ಮ ನೋಡಿ 10 ಬಂದಿದ್ದೀರಿ. ಅದೇ ನಿಮ್ಗೆ ಗೊತ್ತಿಲ್ಲ ಅಂತ ಅನ್ಕೊಂಡ್ಬಿಡ್ತೀರಿ, ನೀವು ಜಾಣರಿರ್ತೀರಿ. ಹೌದು, 10 ಬಂದ್ರೆ ಇನ್ನೂ 10 ಬಂದ್ರೆ 136ನೇ ಕಾರ್ಯಕ್ರಮ. ಹೌದು ನೋಡಿ, ಗೊತ್ತಿಲ್ಲ ಅಂತ ಹೇಳ್ಬಿಡ್ತೀರಿ, ಆದ್ರೆ ತಿಳ್ಕೊಂಡಿರ್ತೀರಿ, ಒಂದ್ ಅಂದಾಜು ನಿಮ್ಗೆ ಗೊತ್ತಿರುತ್ತೆ. ಹೌದೌದು, ಇವತ್ತಿಂದ 136ನೇ ಕಾರ್ಯಕ್ರಮ. ನೋಡಿ, 136 ಕಂತುಗಳಲ್ಲಿ ಈ ನೇರ ಪ್ರಸಾರ ಕಾರ್ಯಕ್ರಮ ಮೂಡ್ ಬಂದಿದೆ. ಎಷ್ಟೊಂದು ಪ್ರಶ್ನೆಗಳು ಸಿದ್ಧವಾಗಿದಾವೆ ಅಲ್ವಾ, ಎಷ್ಟೊಂದು ವಿಚಾರಗಳು ಪ್ರಸ್ತಾಪ ಆಗಿದಾವಲ್ವಾ. ಹೌದು ಹೌದು, ಒಳ್ಳೇದಾಗ್ಲಿ. ಜಯಪ್ರಕಾಶ್ ಅವರೇ, ಚೆನ್ನಾಗಿರ್ರಿ. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಬರುವ ದಿನಗಳಲ್ಲಿ ಕಿಸಾನ್ ವಾಣಿಯಲ್ಲಿ ಏನೇನು ಕಾರ್ಯಕ್ರಮಗಳಿದಾವ ಅಂತ ಅನ್ಕೊಂಡು ಇವತ್ತು ವಿವರಗಳನ್ನು ನೀಡಲಾಗುತ್ತೆ, ಕರೆಗಳನ್ನು ಮಾಡ್ತಾರೆ. ನಾಳೆ ಕಾಫಿ ಮತ್ತು ಕಾಳುಮೆಣಸು ಕೃಷಿಯಲ್ಲಿನ ಸವಾಲುಗಳು ಈ ಕುರಿತು ತೋಟಗಾರಿಕೆ ಇಲಾಖೆಯ ನಿವೃತ್ತ ಉಪನಿರ್ದೇಶಕರಾಗಿರುವ ಚೌರೀರ ಕೆ ಮೇದಪ್ಪ ಅವರು ಮಾತನಾಡುತ್ತಿದ್ದಾರೆ. ಗುರುವಾರ ಸಣ್ಣ ಹಿಡುವಳಿಯಲ್ಲಿ ಸಂತೃಪ್ತಿಯ ಬದುಕನ್ನು ರೂಪಿಸಿಕೊಂಡಿರುವ ಮಡಿಕೇರಿ ತಾಲೂಕು ಚೇಲಾವರದ ಪಿ ಎ ನಂದಕುಮಾರ್ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಚೆನ್ನಾಗಿದೆ. ಮುಂದಿಂದು ಕರೆ ಆದಮೇಲೆ ತಿಳಿಸ್ತೀವಿ. ಕೇಳ್ತಾ ಇರ್ರಿ. ನಮಸ್ಕಾರ, ಮಾತಾಡಿ. ರೇಡಿಯೋ ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ? ರೇಡಿಯೋ ಸದ್ದು ಕಡಿಮೆ ಮಾಡಿ, ರೇಡಿಯೋ ಸದ್ದು ಕಡಿಮೆ ಮಾಡಿ, ರೇಡಿಯೋದಿಂದ ಸ್ವಲ್ಪ ದೂರ ಬನ್ನಿ. ಇಲ್ಲ ಹೇಳಿದ್ರು ಅವರು ಹಾಗೆ ಇದ್ದಾರೆ. ರೇಡಿಯೋ ಹತ್ತಿರದಲ್ಲೇ ಅವ್ರು ಮಾತಾಡಬೇಕು, ಅವ್ರ ಧ್ವನಿ ಕೇಳಬೇಕಂದ್ರೆ ಕಷ್ಟ ಆಗ್ತದಲ್ವಾ, ಪ್ರತಿಧ್ವನಿಸ್ಬಿಡುತ್ತೆ ಶ್ರೋತೃಗಳೇ. ರೇಡಿಯೋ ಹತ್ತಿರ ಇರಬೇಡಿ, ತುಸು ದೂರ ಬಂದು ಮಾತಾಡಿದರೆ ಅನುಕೂಲ. ನಿಮ್ಮ ಕೇಳುವ ಒಂದು ವಾಲ್ಯೂಮನ್ನು ಕಡಿಮೆ ಮಾಡಿಕೊಂಡ್ರೆ ಇನ್ನೂ ಉತ್ತಮವೇ. ಮುಂದಿನ ಕರೆ ಇಲ್ಲ, ಕಡಿತವಾಯ್ತದು. 20006 ಈ ಸಂಖ್ಯೆ ನಿಮಗಾಗಿ ಲಭ್ಯದೆ ಶ್ರೋತೃಗಳೇ. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ನಮಸ್ಕಾರ, ಮಾತಾಡಿ. ಹೇಳಿ, ಯಾರು ತಾವು? ಹೇಳಿ ಹೇಳಿ, ಯಾರು ತಾವು? ಸರ್, ಕ್ಯಾರ್ನಗರ್ ತಾಲೂಕು ಸಾಲಿಗ್ರಾಮದಿಂದ ಕುಮಾರ್ ಗೌಡ ಅಂತ. ನಾನು ಕುಮಾರ್ ಗೌಡ್ರು, ನಿಮ್ ಜೊತೆ ಮಾತಾಡ್ಬೇಕು ಅಂತ ಬಾರಿ ಟ್ರೈ ಮಾಡಿದೆ ಸರ್, ಸಿಕ್ತಿಲ್ಲ. ಇವತ್ತು ಸಿಕ್ಬಿಡ್ತು. ಹೌದಾ? ನಿಮ್ಮ ಕೃಷಿ ರಂಗ ಕೇಳ್ಬೇಕು ಅಂದ್ರೆ ನನಗೆ ಭಾರಿ ಸಂತೋಷ ಸರ್. ನಿಮ್ದ ಏನೇ ಆದ್ರೂ ಕೃಷಿ ರಂಗ ಕೇಳೇ ಕೇಳ್ತೀನಿ ಸರ್ ನಿಮ್ದ. ಹೌದು, ಯಾಕಂತೆ? ನನ್ಗೇನು ಅಷ್ಟು ಇಂಟ್ರೆಸ್ಟ್ ನೀವು ಮಾತಾಡೋದು ಶೈಲಿ ನಿಮ್ದು, ನಿಮ್ಮ ಇದನ್ನ ನನಗೆ ಭಾರಿ ಇಷ್ಟ, ಮೆಚ್ಚುಗೆ ಆಗ್ಬಿಡ್ತು ಸರ್ ನನಗೆ. ಯಾವ ಊರಂದ್ರಿ ಗೌಡ್ರೆ? ಸಾಲಿಗ್ರಾಮ, ಕ್ಯಾರ್ನಗರ್ ತಾಲೂಕು. ಓಹೋ, ಸಾಲಿಗ್ರಾಮ. ನಾನು ರೈತನ ಮಗನೇ, ಆದ್ರೆ ಇವತ್ತು ನಾನು ಜಮೀನ್ ಇಲ್ಲ ನಮ್ದು ಈಗ, ಅದಕ್ಕೋಸ್ಕರ ಮಾಡಿದೀನಿ. ನಿಮ್ ಕೇಳಿ ಮಾತಾಡ್ಬೇಕು ಅಂತ ಮಾಡಿದೀನಿ, ಬೇಜಾರಂತೂ ಮಾಡ್ಕೋಬೇಡಿ. ಅಲ್ಲ, ನೀವು ರೈತರ ಮಕ್ಕಳಾಗಿ ಯಾಕೆ ಜಮೀನು ಇಲ್ಲ ಅಂತ ಹೇಳ್ತೀರಿ ಸರ್? ಸಮಯ ಸಂದರ್ಭ ಅದು ಏನೇನೋ ಅದು ನಮ್ಮ ಇದಕ್ಕೆ ಆಯ್ತು, ಏನೇನೋ ಆಗೋಯ್ತು. ಅದು ಹೇಳಬಾರ್ದು ಈಗ. ಈಗ ಆಯ್ತು, ಇದ್ದು ಮದ್ದು ಸ್ವಲ್ಪ ಜಮೀನು ಇತ್ತು, ಅದು ಮದ್ದಿಂದ ಮಾಡ್ತಿದ್ದ ನಾವು. ಆಮೇಲೆ ಅದ್ ಬಿಟ್ಮೇಲೆ ನಾವು ಸುಮಾರು 35 ವರ್ಷದಿಂದ ನಾನು ಮೇಷನ್ ಆಗಿ ವರ್ಕ್ ಮಾಡ್ತಿದ್ದೆ ಸರ್ ನಾನು. ಎಲ್ಲಾ ನಿಮ್ ಕಡೆ ಮಡಿಕೇರಿ ಸೈಡು, ಸಕಲೇಶ್ಪುರ ಈ ಕಡೆ ಎಲ್ಲ ಕೆಲಸ ಮಾಡ್ತಿದ್ದೆ, ಬೆಂಗಳೂರು ಮೈಸೂರು ಎಲ್ಲ. ಈಗ ನಾನು ಮನೇಲಿ ಹ್ಯಾಂಡಿಕ್ಯಾಪ್ ತಾಬಿಟ್ಟಿದ್ದೀನಿ ಕಾರಣಾಂತರಗಳಿಂದ. ಈಗ ನಿಮ್ ಕೈಲಿ ಮಾತಾಡ್ಬೇಕು ಅಂತ ಫೋನ್ ಮಾಡಿದೆ. ಜೀವನದಲ್ಲಿ ಏನೆಲ್ಲ ತೊಂದರೆಗಳು ಬರ್ತವೆ, ಏನೆಲ್ಲ ಅವಕಾಶಗಳು ಬರ್ತವೆ, ಏನ್ ಮಾಡೋದಲ್ವಾ? ಏನು ಮಾಡಕ್ಕಾಗಲ್ಲ, ನಮ್ಮ ಮನೆ ಬರ ಅಂತ ಎದುರಿಸ್ಬೇಕು ಸರ್. ಎಷ್ಟು ವಯಸ್ಸು ತಮ್ದು? ನಂದು 60 ವರ್ಷ ಸರ್. ಕೆಲವೊಬ್ರು ಗುತ್ತಿಗೆ ತಗೊಂಡ್ರು ಕೃಷಿ ಮಾಡೋದಿದೆ, ಬೆಳೆಗಳನ್ನ ಮಾಡೋದಿದೆ ಗೌಡ್ರೆ. ಮಾಡ್ತಾರೆ ಮಾಡ್ತಾರೆ, ಮಾಡಕ್ಕೆ ಅಂತಂದ್ರೆ ನಮ್ಗೆ ಹ್ಯಾಂಡಿಕ್ಯಾಪ್ ಆಗ್ಬಿಟ್ಟಿದ್ದೀನಿ ಸರ್ ಈಗ ನಾನು. ಓಹೋ, ಏನು ಏನಾಯ್ತು, ಏನ್ ತೊಂದ್ರೆ ಆಯ್ತು? ಆಕ್ಸಿಡೆಂಟ್ ಆಗಿತ್ತು ನನಗೆ. ಅಯ್ಯೋಯ್ಯೋ, ಕಾರಣಾಂತರಗಳಿಂದ ನನಗೆ ತೊಂದರೆ ಆಯ್ತು, ನನಗೇನು ಮಾಡಕ್ಕಾಗಲ್ಲ, ಸುಮ್ಮನೆ ಕೂತ್ ಬಿಟ್ಟಿದೀನಿ ಈಗ ಮನೇಲಿ. ಈಗ ನೀವೇನು ಓಡಾಡ್ಲಿಕ್ಕೂ ಆಗಲ್ಲ, ಕೆಲಸನು ಮಾಡಕ್ಕಾಗಲ್ವಾ? ಇಲ್ಲ ಇಲ್ಲ ಸರ್, ಇಲ್ಲ, ಮನೇಲಿ ಇರ್ಬೋದು. ವಾಕರ್ ಇದೆ, ವಾಕರಲ್ಲೇ ನನ್ನ ಜೀವನ. ಸೊಂಟ ನಿಯಂತ್ರಣ ಹೋಗ್ಬಿಡ್ತಾ? ಸೊಂಟದ ನಿಯಂತ್ರಣ ಹೋಗ್ಬಿಡ್ತಾ? ಸ್ಪೈನಲ್ ಪ್ರಾಬ್ಲಮ್ ಆಯ್ತಾ? ಏನು ಅದೇ ವೆಹಿಕಲ್ ಅದೇ. ಓಹೋಹೋ, ಅದೇ ಆಗಿ ಸುಮಾರು 15 ವರ್ಷ ಆಯ್ತು. ಅದೇ ಏನೇನೋ ಕಥೆ ಆಗಿ ರಾಡ್ ಹಾಕ್ಸಿ ಎಲ್ಲ ಹುಷಾರಾಗಿತ್ತು, 50% ಆಗಿತ್ತು. ನೋಡಿ ನೋಡಿ, ಮತ್ತೆ ತಿರ್ಗಾ ಇಲ್ಲಿ ಯಾರೋ ಒಬ್ರು ಏನೋ ಮಾಡ್ಬಿಟ್ ನನ್ಗೆ ಅದು ಅನ್ಯಾಯ ಆಗೋಯ್ತು, ಅವೆಲ್ಲ ಹೇಳಕ್ ಆಗಲ್ಲ. ಈಗ ನಮ್ ತಾಯಿ ನಾನು ಜೀವನ ನಡೆಸ್ತಾ ಇದೀವಿ, ಸರ್ಕಾರ ಏನೋ ಒಂದು ಸಹಾಯ ಮಾಡುತ್ತಲ್ಲ, ಅದರಿಂದ ಜೀವನ ನಡೀತಾ ಇದೆ. ನೋಡಿ ನೋಡಿ, ನಿಮ್ ಜೊತೆ ಮಾತಾಡ್ಬೇಕು ಅಂತ ಆಸೆಗೋಸ್ಕರ ಮಾಡ್ಬಿಟ್ಟೆ ಇವತ್ತು. ಇಲ್ಲ, ಚೆನ್ನಾಗಿರಿ. ಹೌದು, ಚೆನ್ನಾಗಿರ್ರಿ, ಒಳ್ಳೇದಾಗ್ಲಿ. ಹೆದರ್ಬೇಡಿ, ಧೃತಿ ಕೇಳಬೇಡಿ, ಸಮಸ್ಯೆಗಳು ಬರ್ತವೆ, ಅವು ಹಾಗೆ ಇರುವುದಿಲ್ಲ. ಅದೇ ಸಂತೋಷ ನೆಮ್ಮದಿ ನಮ್ ಜೊತೆಗಿದ್ದಷ್ಟು ಒಳ್ಳೇದೆ ಅಲ್ವಾ? ಹೌದೌದು. ಒಂದು ಪ್ರಶ್ನೆ ಗೌಡ ನೋಡೋಣ, ಹೇಳ್ತಿರೇನು ಅಂತ ಅನ್ಕೊಂಡೆ. ಹೇಳಿ ಸರ್. ರೈತರು ಬೆಳೆದ ಯಾವ ಉತ್ಪನ್ನವು ಮುಕ್ತ ಮಾರುಕಟ್ಟೆಗಳಲ್ಲಿ ಸಿಗೋದಿಲ್ಲ ಅಂತ? ಕೆಲವೊಂದು ಒಂದು ಎರಡು ಮೂರು ಪದಾರ್ಥಗಳು ಮುಕ್ತ ಮಾರುಕಟ್ಟೆಯಲ್ಲಿ ಸಿಗಲ್ಲ. ಈಗ ಉದಾಹರಣೆಗೆ ಭತ್ತ ಸಿಗುತ್ತೆ, ಕಬ್ಬನ್ನು ಸಿಗುತ್ತೆ, ಬೆಲ್ಲನೂ ಸಿಗುತ್ತೆ ಅಲ್ವಾ, ಸಕ್ಕರೆನೂ ಸಿಗುತ್ತೆ, ಹೂವನ್ನು ಸಿಗುತ್ತೆ, ಆಲೂಗಡ್ಡೆ ಸಿಗುತ್ತೆ, ಇನ್ನು ಏನೆಲ್ಲ ಸಿಗ್ತಾವ. ಆದರೆ ಒಂದೆರಡು ಮೂರು ಪದಾರ್ಥಗಳು ಅಷ್ಟು ಸುಲಭ ಸಿಗುವುದಿಲ್ಲ ಮುಕ್ತ ಮಾರುಕಟ್ಟೆಯಲ್ಲಿ. ಈ ಹಿಂದೆ ಕಾಫಿ ಸಿಗ್ತಿರ್ಲಿಲ್ಲ, ಈಗ ಕಾಫಿ ಸಿಗುತ್ತೆ, ಕಾಫಿ ಬೀಜನೂ ಸಿಗುತ್ತೆ, ಕಾಫಿ ಪುಡಿನೂ ಸಿಗುತ್ತೆ. ಆದ್ರೆ ಒಂದೆರಡು ಪದಾರ್ಥ ಸಿಗೋದಿಲ್ಲ. ಯಾವುವು? ರೈತರು ಬೆಳೆದವು. ಇದು ನನಗೆ ಅರ್ಥ ಆಗಲ್ಲ ಸರ್. ಇದು ಇಲ್ಲ, ಅರ್ಥ ಆಗುತ್ತೆ, ನೆನಪಾಗ್ತಲ್ಲ ಅಷ್ಟೇ ನಿಮ್ಗೆ, ನೆನಪಾಗ್ತಲ್ಲ ತಕ್ಷಣ ನೆನಪಾಗ್ತಲ್ಲ. ಕೆಲವೊಂದು ಈಗ ತಂಬಾಕು, ತಂಬಾಕನ್ನು ಬೆಳಿಲಿಕ್ಕೆ ಲೈಸೆನ್ಸ್ ಬೇಕು. ಆದ್ರೆ ತಂಬಾಕು ಮುಕ್ತ ಮಾರುಕಟ್ಟೆಯಲ್ಲಿ ಸಿಗುತ್ತೆ, ಸಂತೆಯಲ್ಲಿ ಸಿಗುತ್ತೆ, ಅಂಗಡಿಗಳಲ್ಲಿ ಸಿಗುತ್ತೆ. ಸಿಗುತ್ತೆ. ಆದ್ರೆ ಕೆಲವೊಂದು ಪದಾರ್ಥ ಎಲ್ಲಿ ನೀವು ಹುಡುಕಿದ್ರು ಸಿಗೋದಿಲ್ಲ. ಆದ್ರೆ ಒಂದು ನಿರ್ದಿಷ್ಟ ಮಾರುಕಟ್ಟೆಗೆ ಹೋಗ್ಬೇಕು, ಅಥವಾ ನಿರ್ದಿಷ್ಟ ಸಂಸ್ಥೆಗೆ ಹೋಗ್ಬೇಕು, ಎಲ್ಲಾ ಕಡೆಗೂ ಸಿಗಲ್ಲ. ಎಂತದು ಅಂತ ಹೇಳ್ಬೋದಾ? ಇರ್ಲಿ, ನೀವು ಬೇಸರ ಮಾಡ್ಕೋಬೇಡಿ, ಮುಂದೆವ್ರು ಕರೆ ಮಾಡ್ತಾರಲ್ಲ, ಮಾತಾಡ್ತಾ ಉತ್ತರ ತಿಳಿಸ್ತೀವಿ, ಆಲಿಸ್ತಾ ಇರಿ. ಒಳ್ಳೇದು, ಒಳ್ಳೇದು. ನಮಸ್ಕಾರ. ಕೇಳಿದ್ರೆ ನೋಡಿ, ರೈತರು ಅಲ್ಲದಿದ್ರು ಕೇಳ್ಬೇಕನ್ನೋ ಒಂದು ಬಾಯಕ್ ಇದೆಯಲ್ಲ, ಅದು ಮೆಚ್ಚತಕ್ಕಂಥದ್ದು. ಎಷ್ಟೋ ಜನ ನಾಗರಿಕರು ಕೃಷಿಯನ್ನ ಮಾಡದೇ ಇದ್ರು ಅವರ ತಾತ ಮುತ್ತಾತವರು ಕೃಷಿ ಮಾಡ್ತಾ ಒಂದು ಸಂದರ್ಭವನ್ನು ನೆನಪು ಮಾಡ್ಕೊಳ್ತಾರೆ, ಕೃಷಿಯ ಗೀಳು ಅಷ್ಟು ಸುಲಭವಾಗಿ ದೂರ ಆಗುದಿಲ್ಲ. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ, ಹೇಳಿ, ಯಾರು ತಾವು ಮಾತಾಡಿ? ಹಾ, ತಮ್ಮ ಹೆಸರು? ಉಳಿತಾಳ. ನಿಮ್ಮ ರೇಡಿಯೋ ಕಡಿಮೆ ಮಾಡ್ತಾರೆ. ನಿಮ್ಮ ಹೆಸರು? ಜಲಜಾಕ್ಷಿ. ಜಲಜಾಕ್ಷಿ ಅವರು? ಹೌದು. ಹಾ, ಜಲಜಾಕ್ಷಿ ಅವರು ಉಳಿತಾಳ ಗ್ರಾಮದವರು. ಮನೆಯಲ್ಲಿ ಯಾರ್ಯಾರು ಇದ್ರಿ, ಏನ್ ಮಾಡ್ತೀರಿ ಹೇಳಿ ಮಾ. ಮನೇಲಿ ನಾವು ನಾಲ್ಕು ಜನ ಇದ್ದೀವಿ, ಮಗ, ನಾನು, ಮತ್ತೆ ನಮ್ಮನೆಯವರು, ಅಮ್ಮ. ನಿಮ್ಮ ಅಮ್ಮನ ಅತ್ತೆನ? ಕೆಲವೊಂದ್ಸರಿ ಅತ್ತೆ ಅವ್ರನ್ನು ಅಮ್ಮ ಅಂತ ಕರೆಯೋದಿದೆ. ಅಮ್ಮಗ ವಯಸ್ಸೆಷ್ಟು? ಅಮ್ಮನಿಗೆ 65. 65. ಎಲ್ಲರೂ ಗಟ್ಟಿಯಾಗಿದ್ದೀರಿ, ಎಲ್ಲರೂ ಕೆಲಸ ಮಾಡ್ತೀರಿ ಕೃಷಿಯಲ್ಲಿ ಅಲ್ವಾ? ಎಷ್ಟು ಎಕರೆ ತೋಟ ಗದ್ದೆದಲ್ಲಿ ಇದ್ದೀರಮ್ಮ ತಮ್ದು? ನನಗೊಂದು ಅರ್ಧ ಎಕರೆ ಉಂಟು. ಅರ್ಧ ಎಕರೆ ಅಷ್ಟೇ? ಹೌದು, ಅಷ್ಟೇ ಇರೋದು. ತೋಟನ ಗದ್ದೆನ? ತೋಟ, ಅದು ಗದ್ದೆನ ತೋಟ ಮಾಡಿದ್ದು. ಅದರಲ್ಲಿ ಏನೇನ್ ಬೆಳಿತೀರ ಅರ್ಧ ಎಕರೆಯಲ್ಲಿ? ಅದರಲ್ಲಿ ಮೆಣಸು, ಕಾಫಿ, ಬಾಳೆ, ಅಡಿಕೆ. ಎಷ್ಟು ಉಂಟು ಸರ್? ಈಗ ಜೀವನ ಸಾಗಿಸಲಿಕ್ಕೆ ಅರ್ಧ ಎಕರೆಯಲ್ಲಿ ಆಗುತ್ತಂತ ಹೇಳ್ತೀರಾ ಅಥವಾ ಬೇರೆ? ಇಲ್ಲ ಇಲ್ಲ, ನಾವು ತೋಟ ಕೆಲಸಕ್ಕೆ ಹೋಗ್ತೀವಿ. ತೋಟದ ಕೆಲಸಕ್ಕೆ ಹೋಗ್ತೀರಿ? ಮತ್ತೆ ದನ ಕರುಗಳನ್ನ ಸಾಕಿದ್ರಾ? ಅದೇನಿಲ್ಲ ಸರ್. ಇಲ್ವಾ? ಮನೆ ಸ್ವಲ್ಪ ವಯಸ್ಸಾಯ್ತು, ಮನೆ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ನಿಮ್ಮ ಯಜಮಾನ್ರು ತೋಟದ ಕೆಲಸಕ್ಕೆ ಹೋಗ್ತೀರಿ? ಹೌದು, ನಮ್ಮ ಯಜಮಾನ್ರು ಆಟೋ ಓಡಿಸ್ತಾರೆ. ಆಟೋ ಓಡಿಸ್ತಾರ? ಎಲ್ಲಿ ಆಟೋ ಓಡಿಸೋದು? ಮಡಿಕೇರಿ. ಓಹೋ, ಸರಿನೇ. ಅದರಿಂದನೂ ಸ್ವಲ್ಪ ದುಡಿಮೆ ಆಗುತ್ತೆ. ಈ ಕಡೆ ನೀವು ಹತ್ರದಲ್ಲೇ ತೋಟದ ಕೆಲಸಕ್ಕೆ ಹೋಗ್ತೀರಿ? ಈಗೆಲ್ಲ ದಿನಗೂಲಿ ಎಷ್ಟು ಸಿಗುತ್ತೆ ನಿಮ್ಗೆ? 350. ಬೆಳಿಗ್ಗೆ ಎಷ್ಟೊತ್ತಿಗೆ ಹೋಗ್ತೀರಿ, ಸಾಯಂಕಾಲ ಎಷ್ಟೊತ್ತಿಗೆ? ವರ್ಷವಿಡೀ ಕೆಲಸ ಇರುತ್ತೆ ಅಲ್ವಾ? ಚೆನ್ನಾಗಿ ಕೆಲಸ ಮಾಡಿದ್ರೆ ವರ್ಷವಿಡೀ ಕೆಲಸಗಳನ್ನು ಕೊಡ್ತಾರೆ ಅಲ್ವಾ? ಹೌದು. ಮಕ್ಕಳು ಓದ್ತಾರೆ ಅಥವಾ ಅವರು ನಿಮ್ ಕೈ? ಓಹೋ. ಆದ್ರೂ ಫಸ್ಟ್ ಪಿ ಯು ಸಿ ಮಾಡೋ ಮಕ್ಕಳು ದುಡಿತಾರೆ ಸ್ವಲ್ಪನಾದ್ರು ಅಲ್ವಾ? ಇಲ್ಲ, ಅವನು ದುಡಿಯೋದಿಲ್ಲ. ಆಟ ಆಡೋ ದುಡಿಸ್ಬೇಕ್ರಮ್ಮ, ದುಡಿಸ್ಬೇಕು. ಆಟ ಆಡೋದು ಅಷ್ಟು ಸುಲಭ ಅಲ್ಲ. ಆಟ ಆಡ್ಲಿಕ್ಕೂ ಶಕ್ತಿ ಬೇಕು, ಆಸಕ್ತಿ ಇರ್ಬೇಕಲ್ವಾ? ಹೌದೌದು. ಕಷ್ಟಪಟ್ಟಷ್ಟು ಜೀವನ ಚೆನ್ನಾಗಿ ರೂಪುಗೊಳ್ಳುತ್ತಮ್ಮ ಅಲ್ವಾ? ಜಲಜಾಕ್ಷಿ ಅವರು ಪ್ರಶ್ನೆ ಕೇಳ್ತಾ ಇದ್ವಿ, ರೈತರು ಬೆಳೆದ ಯಾವ ಉತ್ಪನ್ನವು ಮುಕ್ತ ಮಾರುಕಟ್ಟೆಗಳಲ್ಲಿ ಮಾರಾಟ ಆಗುದಿಲ್ಲ ಅಥವಾ ಸಿಗೋದಿಲ್ಲ ಅಂತ ಅನ್ಕೊಂಡು ಹೇಳ್ಬೋದಾ? ಮಾರಾಟ ಆಗುದಿಲ್ಲ. ಮಾರಾಟ ಆಗುದಿಲ್ಲ. ಈಗ ತರಕಾರಿ ತಗೊಂಡೋದ್ರೆ ನೀವು ಸಂತೆಯಲ್ಲಿ ಮಾರಾಟ ಆಗುತ್ತೆ? ಆದ್ರೆ ಕೆಲವೊಂದನ್ನ ತೆಗೆದುಕೊಂಡು ಹೋಗಕ್ಕಾಗಲ್ಲ ಅಥವಾ ಮಾರಾಟ ಮಾಡೋಕ್ಕೂ ಆಗಲ್ಲ. ಎಂತ ಅಂತ ಗೊತ್ತಾಗ್ತಿಲ್ಲಲ್ವಾ? ತಕ್ಷಣ ರೇಷ್ಮೆ ಗೂಡನ್ನ ನೀವು ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಕ್ಕಾಗಲ್ಲ. ರೇಷ್ಮೆ ಗೂಡು ರೇಷ್ಮೆ ಗೂಡಿನ ಮಾರುಕಟ್ಟೆಯಲ್ಲೇ ಮಾರಾಟ ಆಗ್ಬೇಕು. ರಾಮನಗರದಲ್ಲಿ ಬಹಳ ದೊಡ್ಡ ಮಾರುಕಟ್ಟೆ ಇದೆ. ಈ ಹಿಂದೆ ಕುಶಾಲ ನಗರದಲ್ಲಿ ಇತ್ತಂತೆ, ಹಾಸನದಲ್ಲೂ ಇದೆ. ಹೀಗೆ ಆಮೇಲೆ ಶ್ರೀಗಂಧವನ್ನ ನೀವು ಸುಲಭವಾಗಿ ತೆಗೆದುಕೊಂಡು ಹೋಗಕ್ಕಾಗಲ್ಲ, ಮಾರಾಟ ಮಾಡಕ್ಕೂ ಆಗಲ್ಲ. ಅದನ್ನ ನೋಡಿ ನೋಡಿ ಅದ ಅಂದ್ರೆ ಇರುತ್ತೆ, ನೆನಪು ತಕ್ಷಣ ಬರೋದಿಲ್ಲ. ಶ್ರೀಗಂಧವನ್ನ ನೀವ್ ಎಲ್ ಬೇಕಾದ್ರೆ ಅಲ್ಲೇ ತಗೊಂಡ್ ಬರೋದು ಕಷ್ಟವೇ ಅಲ್ವಾ? ಚಿನ್ನ ಬೇಕಾದ್ರೆ ಸಿಗುತ್ತೆ, ಆದ್ರೆ ಶ್ರೀಗಂಧ ಸಿಗಲ್ಲ ಅಲ್ವಾ? ಹೌದು, ಒಳ್ಳೇದಾಗ್ಲಮ್ಮ. ನಮಸ್ಕಾರ ನಮಸ್ಕಾರ. ನೋಡಿ ಶ್ರೋತೃಗಳೇ, ಕೆಲಸ ಮಾಡ್ತಾ ಇದ್ರು ಆಸಕ್ತಿಯಿಂದ ತಮ್ಮ ಕಾರ್ಮಿಕ ವೃತ್ತಿಯಲ್ಲಿ ಜೀವನ ಮಾಡ್ತಾ ರೇಡಿಯೋ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇರುವ ಜಲಜಾಕ್ಷಿ ಅವರು ಮಾತನಾಡಿದ್ರು. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ, ಹೇಳಿ, ಯಾರು ತಾವು ಹೇಳಿ, ಮಾತಾಡಿ. ಚೆನ್ನಪ್ಪನವರು? ಹಾ, ಏನ್ ಮಳೆ ಬರ್ತಾ ಇದೆ ಚೆನ್ನಪ್ಪನವರಲ್ಲಿ? ಅಲ್ಲಿ ಈಗೇನ್ ಬಿಸಿಲಿಲ್ಲ, ಬೆಳದಿಂಗಳಿದ್ಯಾ? ಹೌದಾ, ಏನ್ ಮಾಡ್ತೀರಿ ಚೆನ್ನಪ್ಪನವ್ರೆ? ಕೂಲಿ ಕೆಲಸ ಮಾಡ್ತೀರಿ? ಈಗ್ಲೂ ಕೂಲಿ ಕೆಲಸ ನಿಮ್ಗೆ ಸಿಗ್ತದಲ್ವಾ? ಹೌದು, ಚೆನ್ನಾಗಿ ಕೆಲಸ ಮಾಡಿದ್ರೆ ಏನು ರಾತ್ರಿನೂ ಕೆಲಸ ಕೊಟ್ಬಿಡ್ತಾರೆ, ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಅಂತ. ಸರಿ, ಕೆಲಸ ಮಾಡಿದ್ರೆ ಬೆಳಗ್ಗೆ ಹೊತ್ತಿನೂ ಕೊಡಲ್ಲ ಅಲ್ವಾ? ಹೌದು, ಬಹಳ ಇಷ್ಟಪಟ್ಟು ಮಾಡೋ ಕೆಲಸ ಏನು ಚೆನ್ನಪ್ಪನವ್ರೆ? ಹೌದಾ, ಎಲ್ಲ ಮಾಮೂಲ ಅಂದ್ರೆ ಕೆಲವೊಂದು ಕೆಲಸ ಕೆಲವೊಬ್ರಿಗೆ ಬಹಳ ಇಷ್ಟ ಆಗ್ತದೆ. ಅಂತ ಕೆಲಸ ಯಾವುದು ನಿಮ್ದು ಅಂತ? ದಬ್ಬೆ ಕಚ್ಚಡ. ಚೆನ್ನಾಗಿ ಮಾಡ್ತೀರಾ? ಹೌದೌದು. ಹೌದಾ, ನೀವು ಅಸ್ಸಾಂನವರ? ಅಲ್ಲ, ಅಸ್ಸಾಂನವರು ತುಂಬಾ ಜನ ಇದೀವಿ ಅಂತಂದ್ರಲ್ಲ, ನೀವು ಅಸ್ಸಾಂನವ್ರ ಅನ್ನತರ ಅನ್ಕೊಂಬಿಟ್ವಿ. ಹೌದೌದು, ಅಂದ್ರೆ ಚೆನ್ನಪ್ಪ ಅಂತಂದ್ರೆ ಇಲ್ಲೇವ್ರ ಇರ್ಬೇಕು, ನೀವು ಅಸ್ಸಾಂನವ್ರು ಇದೀವಿ ಅನ್ನೋ ತರ ಹೇಳಿದ್ರಲ್ಲ ಹಂಗಾಗಿ. ಚೆನ್ನಪ್ಪನವ್ರ ಪ್ರಶ್ನೆ, ಕೊಡಗು ಜಿಲ್ಲೆಗೆ ವಿದ್ಯುತ್ ಸರಬರಾಜು ಯಾವ ವರ್ಷದಲ್ಲಿ ಆಯ್ತು ಅಂತ ಹೇಳ್ಬೋದಾ? ವಿದ್ಯುತ್ ಇವತ್ತು ಎಲ್ಲ ಕಡೆಗೂ ಇದೆ, ಎಲ್ಲರಿಗೂ ಬೇಕನ್ನೋ ತರ ಆಗಿದೆ, ರೈತರಿಗೂ ಬೇಕೇ ಬೇಕು. ಯಾವ ವರ್ಷದಲ್ಲಿ ಕೊಡಗು ಜಿಲ್ಲೆಗೆ ವಿದ್ಯುತ್ ಸರಬರಾಜು ಆಯ್ತು ಅಂತ ಹೇಳ್ಬೋದಾ? ಒಂದು ಅಂದಾಜು ನೋಡಿ. ನೆನ್ಪಾಗ್ತಾ ಇಲ್ವಾ? ನೋಡೋಣ, ಈಗ ಮುಂದಿನವರು ಕರೆ ಮಾಡ್ತಾರಲ್ಲ, ಮಾತಾಡಿ ವಿಷಯ ತಿಳಿಸ್ತೀವಿ. ಹಾ, ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ನಿಮ್ಮ ಮುಂದೆ ಪ್ರಶ್ನೆ, ಕೊಡಗು ಜಿಲ್ಲೆಗೆ ವಿದ್ಯುತ್ ಸರಬರಾಜು ಯಾವ ವರ್ಷದಲ್ಲಿ ಆಯಿತು ಅಂತ ಊಹೆ ಮಾಡ್ಬೋದಾ ಅಥವಾ ನಿಖರವಾಗಿ ಹೇಳ್ಬೋದಾ ನೋಡಿ. ಈ ಕಾರ್ಯಕ್ರಮಕ್ಕೆ ನೀವು ಸಂಪರ್ಕ ಮಾಡಲಿಕ್ಕೆ ಸಂಖ್ಯೆ 200 ಕ್ರಮವನ್ನು ಹೇಳ್ತಾ ಇದ್ವಿ. ಶುಕ್ರವಾರ ಕೃಷಿಯಲ್ಲಿ ನಿರತರಾದ ಮಹಿಳೆಯರನ್ನು ಪರಿಚಯಿಸುವ ಕಾರ್ಯಕ್ರಮ ನಾನು ಇದ್ದಾರೆ. ಇದರಲ್ಲಿ ಮಡಿಕೇರಿ ತಾಲೂಕು ಬೆಟ್ಟತ್ತೂರು ಗ್ರಾಮದ ಕಡ್ಡಾದ ಇಂದಿರಾ ಮಹೇಶ್ ಅವರೊಡನೆ ಸಂದರ್ಶನ ಇದೆ. ಶನಿವಾರ ಮಾಧವ ಚಂಬು ಅವರು ಹಾಡಿರುವ ಕೃಷಿ ಗೀತೆಗಳನ್ನು ಬಿತ್ತರಿಸ್ತದ್ವಿ ಕೃಷಿ ಕಳಸ ಕಾರ್ಯಕ್ರಮದಲ್ಲಿ. ಕರೆ ಮುಂದಿಂದು ಯಾರದು? ನಮಸ್ಕಾರ, ಮಾತಾಡಿ, ಹೇಳಿ. ನಮಸ್ತೆ ಸರ್. ನಮಸ್ಕಾರ ಚಂದ್ರವರೇ, ನಮಸ್ಕಾರ. ನಮಸ್ತೆ. ಕೊಡಗು ಜಿಲ್ಲೆಗೆ ವಿದ್ಯುತ್ ಸರಬರಾಜು ಯಾವ ವರ್ಷದಲ್ಲಿ ಆಯ್ತು ಅಂತ ಹೇಳ್ಬೋದಾ? 48 ಅಲ್ಲ ಸರ್. ಓ, 8 ಸ್ವಲ್ಪ ಸೇರಿಸಿದ್ರಿ, 8 ಬೇಕಾಗಿರ್ಲಿಲ್ಲ, 40. 1940 ಕೊಡಗು ಜಿಲ್ಲೆಗೆ ವಿದ್ಯುತ್ ಸರಬರಾಜು ಆಯ್ತು. ಧನ್ಯವಾದ, ನಮಸ್ಕಾರ ಚಂದ್ರು. ಓಕೆ, ಕೇಳಿದ್ರೆ ಅನುಭವಿ ರೈತ ಮಹಿಳೆಯರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು. ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳನ್ನು ಹಂಚಿಕೊಳ್ಬೋದು ಸೂಕ್ಷ್ಮವಾಗಿ, ಮತ್ತು ವಿವರವಾಗಿ ನಿಮ್ಮ ಅನುಭವಗಳನ್ನು ತೆಗೆದುಕೊಳ್ತೀವಿ. ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿಬರ್ತಾ ಇದೆ. 200-006-08-22 ಕೊಡಗು ಅಲ್ದಲ್ಲೇ ಅಕ್ಕಪಕ್ಕದ ಜಿಲ್ಲೆಗಳ ಕೇಳುಗರು ಕಾರ್ಯಕ್ರಮಗಳನ್ನು ಆಲಿಸ್ತಾ ಇರ್ತೀರಿ. ರೈತರು ರೈತ ಮಹಿಳೆಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಮುಂದಿನ ಕರೆ. ನಮಸ್ಕಾರ, ಕರೆ ಮಾಡಿ ಮಾತನಾಡಬಹುದು. 200-006 ಗಿರೀಶ್ ಅವರೆಲ್ಲಿಂದ ಅಣ್ಣ? ಇನ್ನೊಂದ್ಸರಿ, ಇದ್ರೇಶ್. ಎಲ್ಲಿಂದ ಅಣ್ಣ? ಸರ್ ಸೋಮರಪೇಟೆ ತಾಲೂಕು ಗುಡಸೂರು ಅಲ್ಲಿ ಇದ್ದೀನಿ ಸರ್. ಓಹೋ, ಎಷ್ಟು ಜಮೀನು ತೋಟ ಇದೆಲ್ಲ? ನಮಗೊಂದು 10 ಎಕರೆ ಇದೆ ಸರ್. ಓಹೋ, ಏನ್ ಬೆಳಿತೀರಿ? ನಾವು ಕಾಫಿ, ತೆಂಗು, ಅಡಿಕೆ ಇಂಥದ್ದೆಲ್ಲ ಇದೆ ಸರ್. ತೆಂಗು ಎಷ್ಟಿದೆ, ಅಡಿಕೆ ಎಷ್ಟಿದೆ? ಅಡಿಕೆ ಒಂದು 1,500 ಗಿಡ ಇದೆ ಸರ್. ಸ್ವಲ್ಪ ರೇಡಿಯೋದಿಂದ ದೂರ ಬರ್ತೀರಾ? ಸರಿ ಸರ್. ತೆಂಗು ಎಷ್ಟಿದೆ? ತೆಂಗು 100 ಇದೆ ಸರ್. 100. ದನ ಕರುಗಳು ಇದಾವ? ದನ ಕರುಗಳು ಇಲ್ಲ ಸರ್. ಇನ್ನು ಸ್ವಲ್ಪ ರೇಡಿಯೋ ಕಡಿಮೆ, ಸದ್ ಕಡಿಮೆ ಮಾಡಿ ಅಥವಾ ರೇಡಿಯೋದಿಂದ ಸ್ವಲ್ಪ ಕಡಿ ಬನ್ನಿ, ಪ್ರತಿಧ್ವನಿಸುತ್ತೆ. ಸರಿ. ಭತ್ತ ಬೆಳಿತೀರಾ? ಭತ್ತ ಒಂದು 1/2 ಎಕರೆ ಬೆಳಿತೀವಿ. ಓಹೋಹೋ, 1/2 ಎಕರೆ ಭತ್ತ. ರೇಡಿಯೋ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಿ ಅಲ್ವಾ? ಕೇಳ್ತಾ ಇರ್ತೀವಿ ಸರ್. ಇದ್ರೇಶ್ ಅವರೇ, ನಿಮ್ಮ ಸಂಖ್ಯೆನ ಹೇಳಿ ಒಂದ್ಸಾರಿ. 9 4 5 3 5 2 0 1 4 1 4. ಓಕೆ. ಪ್ರಶ್ನೆ ನಿಮಗಾಗಿ ಒಂದು ಇದೆ ನೋಡಿ. ಮಡಿಕೇರಿಯಲ್ಲಿ ಈ ಹಿಂದೆ ಚಹಾ ಕಾರ್ಖಾನೆ ಇತ್ತಂತೆ, ಕೇಳಿದ್ರ? ಅದೇ ಈ ಚಹಾ ಕಾರ್ಖಾನೆ ಯಾವಾಗ ಸ್ಥಾಪನೆ ಆಗಿತ್ತಂತ ಏನಾದ್ರೂ ನಿಮಗೆ ಯಾರಾದ್ರೂ ಹೇಳಿದ್ದು ಅಥವಾ ಎಲ್ಲಾದ್ರೂ ಓದಿದ್ದಿದೆಯಾ? ಇಲ್ಲ ಸರ್, ಗೊತ್ತಿಲ್ಲ. ನೋಡಿ, ಹಿಂದೆ ಇಲ್ಲೆಲ್ಲ ಚಹಾನು ಬೆಳೆಯಲಾಗ್ತಾ ಇತ್ತು, ಚಹಾ ಕಾರ್ಖಾನೆಯೂ ಇತ್ತಂತೆ. ಕರ್ನಾಟಕದ ಗೆಜೆಟಿಯರ್ನಲ್ಲಿ ಕೆಲವೊಂದು ಬಹಳ ಹಿಂದಿನ ವಿಚಾರಗಳು ನಮೂದಾಗಿದ್ದಾವೆ. ಅದೇ ಯಾವ ಇಸ್ವಿ ಅಂತ ಏನಾದರೂ ನೆನಪಾಗ್ತದೆ? ಇಲ್ಲ ಸರ್. ಇಲ್ಲಲ್ವಾ? ಓಕೆ, ನೋಡೋಣ. ಮುಂದೆ ಅವರು ಮಾತಾಡ್ತಾರಲ್ಲ, ಉತ್ತರ ತಿಳಿಸಿವೆ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಮಡಿಕೇರಿಯಲ್ಲಿ ಈ ಹಿಂದೆ ಚಹಾ ಕಾರ್ಖಾನೆಯು ಯಾವಾಗ ಸ್ಥಾಪನೆ ಆಗಿತ್ತು? ಈ ಪ್ರಶ್ನೆ ಉತ್ತರ ಏನು ನೋಡೋಣ. ನಮಸ್ಕಾರ, ಮಾತಾಡಿ, ಹೇಳಿ, ಯಾರು ತಾವು ಮಾತಾಡಿ? ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ ಮಾತಾಡ್ತೀರಾ? ಯಾರು ಹೇಳಿ, ಮಾತಾಡಿ, ಮಾತಾಡಿ. ತಮ್ಮ ಹೆಸರೇನು ಸ್ವಾಮಿ? ಕೇಳ್ತಾ ಇದೆಯಾ? ಇಲ್ಲ. ಕೊನೆ ಕರೆ ಶತ್ರುಗಳೇ, ಯಾರದು ನೋಡ್ತಾ ಇದ್ದೀವಿ. 2000006 08 2 7 2. ನಮಸ್ಕಾರ, ಮಾತಾಡಿ, ಹೇಳಿ, ಯಾರು ತಾವು? ವ್ಯತ್ಯಾಸ ಆಗ್ತಾ ಇದೆ. ಕೊನೆ ಕರೆ ಆದ ಬಳಿಕ ನಾವು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದೀವಿ. ನಮಸ್ಕಾರ, ಹೇಳಿ, ಯಾರು ತಾವು? ಯಾರು ತಾವು? ನಮಸ್ತೆ ಸರ್, ನಾನು ಅಶೋಕ್ ಚಿಂಚೋಳಿ ಅಂತ, ವಿಜಯಪುರದಿಂದ. ಅಶೋಕ್ ಚಿಂಚೋಳಿ ಸರ್. ಚಿಂಚೋಳಿ, ವಿಜಯಪುರದಿಂದ. ವಿಜಯಪುರದಿಂದ ಏನು ನ್ಯೂಸ್ ಆನ್ ಏರ್ ಆಪ್ ನಲ್ಲಿ ಕೇಳ್ತಾ ಇದ್ದೀರಾ? ಹೌದು ಸರ್, ನ್ಯೂಸ್ ಆನ್ ಏರ್ ಆಪ್ ನಲ್ಲಿ. ಏನ್ ಮಾಡ್ತೀರಿ ಅಶೋಕ್ ಅಣ್ಣ? ನಾನು ವೃತ್ತಿಯಲ್ಲಿ ಪ್ರೈವೇಟ್ ಸಿವಿಲ್ ಇಂಜಿನಿಯರ್ ಇದ್ದೀನಿ ಸರ್. ಬಟ್ ಆಸಕ್ತಿ ಇರೋದು ಕೃಷಿಯಲ್ಲಿ. ಓಹೋ, ಜಮೀನು ಅದಲ್ಲಿ ಇದೆಯಾ? ಇದೆ ಸರ್. ಎಷ್ಟು ಎಕರೆ ಇದೆ, ಏನ್ ಬೆಳಿತೀರಿ? ಕಬ್ಬು ಇದೆ, 16 ಎಕರೆ ಇದೆ ಸರ್, ಕಬ್ಬು ಇದೆ. ಓಹೋಹೋ, ಬೆಲ್ಲಕ್ಕೆ ಬಳಸ್ತೀರಾ ಅಥವಾ? ಇಲ್ಲ ಸರ್, ಶುಗರ್ ಫ್ಯಾಕ್ಟ್ರಿ ಕಳಿಸ್ತೀವಿ. ಹೌದಾ? ನಿಮ್ದೇ ಆದ ಕಬ್ಬಿನಿಂದ ಬೆಲ್ಲ ಮಾಡಿ ತಿಂದಿಲ್ವಾ ಸರ್? ಮೊದಲು ಒಂದು 15-20 ವರ್ಷ ಮುಂಚೆ ಇತ್ತು ಸರ್, ಕಬ್ಬಿನ ಗಾಣ ಅಂತ ಒಲೆ ಮಾಡ್ತಿದ್ದೀವಿ. ಇವಾಗ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಈಗ ಸುತ್ತಲೂ ಎಲ್ಲ ಫ್ಯಾಕ್ಟ್ರಿಗಳಾಗಿದ್ದೇವೆ ಸರ್, ಹೀಗಾಗಿ ಫ್ಯಾಕ್ಟ್ರಿಗೆ ಕಳಿಸ್ಕೊಡ್ತೀವಿ. ನಿಮ್ಗೆ ಹತ್ತಿರದ ಒಂದು ಪ್ರಶ್ನೆ ಕೇಳ್ಬಿಡೋಣ ಅಂತ ಅನಿಸ್ತಾ ಇದೆ. ಕೇಳಿ ಸರ್, ಗೊತ್ತಿದ್ರೆ ಹೇಳ್ತೀನಿ, ಇಲ್ಲದ್ರೆ ನಿಮ್ಮಿಂದ ತಿಳ್ಕೊತೀನಿ. ಇಲ್ಲ, ಗೊತ್ತಿದೆ ನಿಮ್ಗೆ. ಬೆಲ್ಲದ ಪಾರ್ಕ್, ಜಾಗ್ರಿ ಪಾರ್ಕ್ ನಿಮ್ಮ ಹತ್ತಿರದಲ್ಲಿದೆ, ಯಾವ ಊರಿನಲ್ಲಿದೆ ಅಂತ ಹೇಳ್ಬೋದಾ? ಬೆಲ್ಲದ ಪಾರ್ಕ್ ಇದು ಮಾಲಿಂಗ್ಪುರ ಅಂತ ನೋಡಿ. ಇನ್ನು ಇನ್ನೊಂದ್ ಸ್ವಲ್ಪ ಮುಧೋಳ ಮಹಾಲಿಂಗ್ಪುರನ? ಹೌದು ಸರ್, ಹೆಚ್ಚಾಗಿ ಬೆಲ್ಲ ಬೆಳೆಯುದು ಜಮಖಂಡಿ ಅಥವಾ ಮುಧೋಳ. ಹೌದು, ಮುಧೋಳ್ನಲ್ಲಿ ಬೆಲ್ಲದ ಪಾರ್ಕ್ ಇದೆ. ವಿಶೇಷವಾಗಿ ಸರ್ಕಾರ ಇದನ್ನ ದೊಡ್ಡ ಪ್ರಮಾಣದಲ್ಲಿ ಬೆಲ್ಲ ಮಾಡ್ಲಿಕ್ಕಾಗಿ ಅಲ್ಲಿ ಬೆಲ್ಲದ ಪಾರ್ಕ್ ಅನ್ನ ಸ್ಥಾಪನೆ ಮಾಡಿದೆ. ವಿಶ್ವಾಸ ಇರ್ಲಿ, ಸಂಪರ್ಕ ಮಾಡ್ತಾ ಇರಿ. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಸಮಯ ಆಗ್ತಾ ಬಂತು. ಸಂಪರ್ಕಿಸಿದ ಆಲಿಸಿದ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಮಸ್ಕಾರಗಳನ್ನು ತಿಳಿಸ್ತೀವಿ. ಶುಭವಾಗಲಿ, ಧನ್ಯವಾದಗಳು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೆಲವರೆ ಸಮಯ ಈಗ 7:25 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜೊಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಕೊಡಗಿನ ಮೂಲ ನಿವಾಸಿಗ ಮತ್ತೆ ಅನಾದಿ ಕಾಲದನ್ನು ಬದುಕು ಕಟ್ಟಿಕೊಂಡು ಬಂದ ಕಾವೇರಿ ಭಕ್ತರ ಮುಖ್ಯ ಹಬ್ಬಗಳಲ್ಲಿ ಒಂದಾದ ಕಾವೇರಿ ತುಲಾ ಸಂಕ್ರಮಣದಲ್ಲಿ ಭಾವ ಭಕ್ತರ ಹಿತದೃಷ್ಟಿಯಿಂದ ಮತ್ತೆ ಆರೋಗ್ಯದ ದೃಷ್ಟಿಯಿಂದ ಹಂಗೆ ಇದೀಗ ಶಾಲೆ ಶುರು ಆಗಿರುವುದರಿಂದ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಬರುವ ಅಕ್ಟೋಬರ್ ಮತ್ತೆ ನವೆಂಬರ್ ತಿಂಗಳಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಗಳನ್ನ ಪೂರ್ತಿ ನಿಲ್ಲಿಸೋಕು ಅಂತ ಸೇವ್ ಕೊಡಗು ಫ್ರಮ್ ಟೂರಿಸಂ ಒಕ್ಕೂಟ ಒತ್ತಾಯ ಮಾಡಿತ್ತು. ಈ ಬಗ್ಗೆಯಲ್ಲಿ ನಡೆದ ಸಭೆಯಲ್ಲಿ ಚರ್ಚೆ ಮಾಡಿದ ಒಕ್ಕೂಟದವು ಇದಕ್ಕೆ ಸಂಬಂಧಪಟ್ಟ ಮನವಿನ ಜಿಲ್ಲಾಧಿಕಾರಿ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಭೇಟಿ ಮಾಡಿ ಅವಕ್ಕೆ ಕೊಡುವಂಗೆ ತೀರ್ಮಾನ ಮಾಡಿದಳು. ಹರದಾಸ ಅಪ್ಪನೆರವಂಡ ಅಪ್ಪಚಕವಿನ ಹುಟ್ಟು ಹಬ್ಬದ ಬಗ್ಗೆಯಲ್ಲಿ 13-17 ವಯಸ್ಸಿನೊಳಗಿನ ಮಕ್ಕಳಿಗೆ ಅಪ್ಪಚಕವಿನ 4 ನಾಟಕದ ಒಕ್ಕಣೆನ ಹೇಳುವ ಪೈಪೋಟಿಯಲ್ಲಿ ಕಾಟಿಮಾಡ ಭಾಷಿತ ಸುರನೈನಾಂ, ಕೋಟೇರ ಸೂರ್ಯ ತಮ್ಮಯ್ಯ 2ನೇ ಮತ್ತೆ ಅಲ್ಲಪಂಡ ದೀಪ್ತಿ 3ನೇ ಇನಾಂ ಪಡ್ಕೊಂಡಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಗ್ರಾಮಗೌಡ ಸಮಿತಿ ಮಂಡೇಕೋಲು ಇವರ ಕೂಡುಕೂಟಲ್ಲಿ ನಾಳ್ದು 23ನೇ ತಾರೀಕು ಗುರುವಾರ ಹೊತ್ತಾರೆ 10 ಗಂಟೆಗೆ ಮಂಡೇಕೋಲು ಅಮೃತ ಸಹಕಾರ ಸದನದಲ್ಲಿ ಹಂಗೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕೊಡಗು ಗೌಡ ಸಮಾಜ ಮೈಸೂರು ಇವರ ಕೂಡುಕೂಟಲ್ಲಿ ಇದೇ ತಿಂಗಳ 24ನೇ ತಾರೀಕು ಶುಕ್ರವಾರ ಹೊತ್ತಾರೆ 10 ಗಂಟೆಗೆ ಮೈಸೂರಿನ ಕೊಡಗು ಗೌಡ ಸಮಾಜದ ಸಭಾಬಾಡಿಯಲ್ಲಿ ಅರೆಭಾಷೆ ಸಂಸ್ಕೃತಿ ಶಿಬಿರದ ಉದ್ಘಾಟನಾ ಜಂಬರ ನಡೆದಿದೆ. ನಾಳೆ ಜಿಲ್ಲೆನ ಬ್ಯಾರೆ ಬ್ಯಾರೆ ಕಡೆಗಳಲ್ಲಿ ಕೋವಿಡ್ ಚುಚ್ಚುಮದ್ದಿನ ಮಹಾಮೇಳ ನಡೆಯಕ್ಕಿದ್ದು ಆಯಾಯ ಗ್ರಾಮಗಳ ಪ್ರಾಥಮಿಕ ಆರೋಗ್ಯ ಉಪಕೇಂದ್ರಗಳಲ್ಲಿ ಚುಚ್ಚುಮದ್ದು ಕೊಡುವ ವ್ಯವಸ್ಥೆ ಮಾಡಿದ್ದು ಚುಚ್ಚುಮದ್ದು ತಕಂಬವು ಇದರ ಪ್ರಯೋಜನ ಪಡ್ಕೊಳಕು ಅಂತ ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆರ್ ವೆಂಕಟೇಶ್ನವು ತಿಳಿಸಿದಳು. ಪ್ರತಿ ವರ್ಷ ಸೆಪ್ಟೆಂಬರ್ 21ನೇ ತಾರೀಕಿನ ವಿಶ್ವ ಅಲ್ಜೈಮರ್ ದಿನ ಅಂತ ಆಚರಣೆ ಮಾಡುತ್ತಿದ್ದು ಈ ದಿನನ ಮರೆಯುವ ಕಾಯಿಲೆನ ಬಗೆಯಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆಚರಣೆ ಮಾಡುವೆ. ಅಲ್ಜೈಮರ್ ಕಾಯಿಲೆ ನೆಂಪಿನ ಶಕ್ತಿ ಕಳ್ಕಂಬ ಒಂದು ತರದ ಮೆದುಳಿನ ಕಾಯಿಲೆ ಆಗಿದ್ದು ಈ ಕಾಯಿಲೆಗೆ ಸಂಬಂಧಪಟ್ಟ ಲಕ್ಷಣಗ ಕಂಡುಬಂದರೆ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬೋಧಕ ಆಸ್ಪತ್ರೆ ಮಡಿಕೇರಿನ ಇಎನ್ಟಿ ವಿಭಾಗದ ಬಾಹ್ಯ ಸೇವಾ ಕೇಂದ್ರನ ಸಂಪರ್ಕ ಮಾಡಿ ಉಚಿತ ತಪಾಸಣೆ ಪಡ್ಕಣಕ್ಕಂತ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ನಿರ್ದೇಶಕರು ತಿಳಿಸಿದಳು. ಯುವ ಕಾರ್ಯ ಹಾಗೂ ಕ್ರೀಡಾ ಸಚಿವಾಲಯ, ನೆಹರು ಯುವ ಕೇಂದ್ರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಚೆಂಬು ಭಗವಾನ್ ಸಂಘ ಇವರ ಕೂಡುಕೂಟಲ್ಲಿ ಸ್ವಾತಂತ್ರ್ಯದ 75ನೇ ಅಮೃತ ಮಹೋತ್ಸವ ಆಚರಣೆಯ ಬಗೆಯಲ್ಲಿ ಇದೇ ತಿಂಗಳ 25ನೇ ತಾರೀಕು ಹಿಂಬತ್ತು 3:30 ಫಿಟ್ ಇಂಡಿಯಾ ಸ್ವಾತಂತ್ರ್ಯ ಓಟ ಕಾರ್ಯಕ್ರಮಕ್ಕೆ ಸಂಪಾಜಿನ ಚೆಕ್ಪೋಸ್ಟ್ನಲ್ಲಿ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ನವು ಚಾಲನೆ ಕೊಟ್ಟವೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ, ಮಡಿಕೇರಿ ತಾಲೂಕು ಅಕ್ರಮ ಸಕ್ರಮ ಸಮಿತಿ ನ ಅಧ್ಯಕ್ಷರಾದ ನಾಗೇಶ್ ಕುಂದಲ್ಪಾಡಿ ಸೇರಿದಂತೆ ಗಣ್ಯರು ಭಾಗವಹಿಸುವೆ. ಕುಶಾಲನಗರ ಮತ್ತು ಸೋಮವಾರಪೇಟೆ ಉಪವಿಭಾಗ ವ್ಯಾಪ್ತಿನ ವಿದ್ಯುತ್ ಗ್ರಾಹಕರ ಕುಂದುಕೊರತೆಗಳನ್ನ ಪರಿಹಾರ ಮಾಡುವ ಬಗೆಯಲ್ಲಿ ನಾಳೆ ಹಗಲು 11 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ಮುಟ್ಟ ಕುಶಾಲನಗರ ಉಪವಿಭಾಗ ಕಚೇರಿನ ಆವರಣದಲ್ಲಿ ಮಧ್ಯಾಹ್ನ 2:30 3:30 ಮುಟ್ಟ ಸೋಮವಾರಪೇಟೆ ಉಪವಿಭಾಗ ಕಚೇರಿ ಆವರಣದಲ್ಲಿ ಜನಸಂಪರ್ಕ ಸಭೆ ನಡೆದಿದೆ. ಆಯಾಯ ವ್ಯಾಪ್ತಿಗೆ ಸೇರಿದ ವಿದ್ಯುತ್ ಗ್ರಾಹಕರು ಏನಾರು ಸಮಸ್ಯೆಗ ಅಥವಾ ಪುಕಾರ್ಗ ಇದ್ದರೆ ಸಭೆಗೆ ಹಾಜರಾಗಿ ಪರಿಹಾರ ಕಂಡುಕಣಕ್ಕೆ ಆದ್ದರಿಂದ ಸಾರ್ವಜನಿಕರು ಈ ಸಭೆಗೆ ಹಾಜರಾಗುವಂತ ಮಡಿಕೇರಿ ಸೆಸ್ಕ್ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ನವು ತಿಳಿಸಿದಳು. ಗುಡ್ಡೆ ಹೊಸೂರಿಂದ ಕಬ್ಬಿನಗದ್ದೆ ಮುಟ್ಟ ಇರುವ ಮಾರ್ಗನ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ನಡೀಲಿ ಕಾಂಕ್ರೀಟ್ ಮಾರ್ಗ ಮಾಡಿಕೆ ಅನುಕೂಲ ಆಗುವಂಗೆ ನಾಳೆಯಿಂದ ನವೆಂಬರ್ 2 ತಾರೀಕು ಮುಟ್ಟ ಪೂರ್ತಿ ಬಂದ್ ಮಾಡಿ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ನವು ಆದೇಶ ಹೊರಡಿಸಿದ್ದು ಈ ಮಾರ್ಗಕ್ಕೆ ಬದಲಾಗಿ ಕುಶಾಲನಗರ ಕೊಡಗರಹಳ್ಳಿ ಕಂಬಿಬಾಣೆ ಚಿಕ್ಲಿಹೊಳೆ ರಂಗಸಮುದ್ರ ಅಥವಾ ಕುಶಾಲನಗರ ಸುಂಟಿಕೊಪ್ಪ ಚೆಟ್ಟಳ್ಳಿ ಒಂಟಿ ಅಂಗಡಿ ಮಾರ್ಗನ ಸಾರ್ವಜನಿಕರು ಬಳಸಿಕೊಳ್ಳಕಂತ ಸೂಚನೆ ಕೊಟ್ಟಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಕೆಳಗುರೆ ಇದೀಗ ನಿಧನ ಸುದ್ದಿ. ಸೂರ್ಲಬೇಕಿ